ನೋಡಿ ಅವರು ನೀವು ಹಚ್ಚಿ ನೋಡ್ರಿ ಅಂತೇಳಿ ನಮಗೆ ಹೇಳಿದಾಗ ನಾವು ಯಾಕೆ ಹಚ್ಚಬಾರದು ಅನ್ನೋ ಒಂದು ವಿಚಾರ ಇಟ್ಕೊಂಡ ನಾವು ದ್ರಾಕ್ಷಿ ಹಚ್ಚಿ ಅಗಿ ತಂದು ದ್ರಾಕ್ಷಿ ಹಚ್ಚಿದಿವ್ರಿ. ಹಚ್ಚಿದ ಕೂಡ್ಲೇನ ಅದು ನಮಗ ಕಬ್ಬಿಗೆ ನೀರ್ ಸಾಲ್ತಿದ್ದಿಲ್ಲ, ಆ ಉದ್ದೇಶ ಇಟ್ಕೊಂಡ ಉತ್ಪನ್ನ ಜಾಸ್ತಿ ಬರ್ತೈತಿ, ನೀರನ್ನು ನಮಗ ವ್ಯತ್ಯಾಗಿ ಹನಿ ಹನಿ ನೀರಾವರಿಯಿಂದ ಸ್ವಲ್ಪ ಹೆಚ್ಚಿಗೆ ಅನುಕೂಲ ಆಕೈತಿ ಅನ್ನೋ ಉದ್ದೇಶ ಇಟ್ಕೊಂಡ ಒಂದ 10-15 ಎಕರೆ ಕಬ್ಬು ಅದನ್ನ ಕ್ಯಾನ್ಸಲ್ ಮಾಡಿ ದ್ರಾಕ್ಷಿ ಹಚ್ಕೊಂಡಿವಿ. ಅವಾಗ ಏನಾತು, ಒಂದು 10 ವರ್ಷನ ಚಲೋ ತಂಗಿ ಕಾಯಿ ಹಿಡಿದು ಅಗದಿ ಉತ್ತಮ ರೀತಿಯಿಂದ ಬೆಳೆದ ನಮಗ ದ್ರಾಕ್ಷಿ ಒಳ್ಳೆ ಲಾಭನ ಕೊಡ್ತಿ. ಅದೇ ರೀತಿ 2ನೇ ವರ್ಷನೂ ಕೂಡ ನಮಗೆ ಲಾಭನ ಕೊಡ್ತಿ. ಕೊಟ್ಟಾಗ ನಾವು ಹೆಚ್ಚಿಗೆ ಲಾಭ ಸಿಗ್ತೈತಿ ಅನ್ನೋ ಉದ್ದೇಶ ಇಟ್ಕೊಂಡ ಮೊದಲ ನಾವು ಸುರುವತಿ ಹಚ್ಚಿದ್ದು 8 ಎಕರೆ ರೀ. ನಂತರ ಏನೈತಿ, ಮುಂದ ಮತ್ ಬ್ಯಾರೆ ಹೊಲದಾಗ ಒಂದು 7 ಎಕರೆ ಹಚ್ಚಬೇಕನ್ನುವಂತ ಒಂದು ಭಾವನೆಗಳು ನಮ್ಮಲ್ಲಿ ಬಂದವು. ಅಂದ್ರೆ ನೀರಿನ ಕೊರತೆ ಇರುವುದರಿಂದ ನಾವು ದ್ರಾಕ್ಷಿ ಮಾಡೋದ್ರಿಂದ ಹನಿ ಹನಿ ನೀರಾವರಿಯಿಂದ ಹೆಚ್ಚಿಗೆ ನಾವು ಎಕರೆ ವಾರ ಮೇಲೆ ಹೆಚ್ಚಿಗೆ ತೆಗಿಯಕ್ ಅನುಕೂಲ ಆಕೈತಿ ಅಂತೇಳಿ ಮಾಡಿದಿವಿ. ಆದ್ರೆ ದ್ರಾಕ್ಷಿ ಏನ ನಮಗದ ಹೆಚ್ಚು ಕಡಿಮೆ ಭೂಮಿ ಒಳಗೆ ನಮ್ಮಲ್ಲಿ ಬೆಳದೈತಿ, ಚಲೋ ಉತ್ಪನ್ನ ಬಂದಾವ್ರಿ. ಆದ್ರ ಅದಕ್ಕ ಈ ರೋಗ ರುಜಿಗಳು ಬಾಳ ಅದಕ್ಕ. ಈ ಒಂದು ಪ್ರಕೃತಿ ವಿಕೋಪ ಆತಾರಲ್ಲ, ಆ ಪ್ರಕೃತಿ ವಿಕೋಪದಿಂದ ಅದು ಒಂದ್ ಸ್ವಲ್ಪ ಈ ರೈತರಿಗೆ ಹಿನ್ನಡೆಯನ್ನು ಮಾಡತೈತಿ. ಎಲ್ಲಾ ಬೆಳೆದಿರ್ತೀವಿ, ಚಲೋ ತಂಗಿ ಬಂದಿರ್ತೈತಿ, ಮಳಿ ಬರ್ತೈತಿ, ಅಥವಾ ಒಳ್ಳೆ ಹೂ ಬಿಡಾಕತ್ತಿರ್ತೈತಿ. ಫ್ಲವರಿಂಗ್ ಅಂದ್ರೆ ಹೂವಿನ ಹಂತದೊಳಗೆ ಇರ್ತೈತಿ. ಅವಾಗ ಒಳಗಿನ ಕಾಳ ಮಗ್ಗಿ ಹೊರಗೆ ಬರಾಕತ್ತಿರ್ತೈತಿ. ಆ ಟೈಮ್ನಾಗ ಈ ಮಳಿ ಚಾಲೋ ಆಕತಿ. ಅಂತ ಟೈಮ್ನಾಗ ಮಳಿ ಚಾಲೋ ಆದ್ರೆ ಅದೇ ಮಾಡತೈತಿ, ಎಲ್ಲಾನು ಕೊಳತ್ ಕಿಸಿಂದ ಕೊಳೆ ರೋಗ ಅಂತೇಳಿ ಅದಕ್ಕೊಂದು ಹೆಸರು. ಆ ಕೊಳೆ ರೋಗ ಬರೋದ್ರಿಂದ ಅದೇ ಮಾಡತೈತಿ, ಎಲ್ಲಾ ಗೊನಿ ಉದುರಿ ಹೋಗಿ ಅಲ್ಲೊಂದ್ ಇಲ್ಲೊಂದು ಗೊನಿ ಉಳಿದು ಅಲ್ಲೊಂದ್ ಇಲ್ಲೊಂದ್ ಕಾಳು ಉಳಿದು ಅದು ರೈತನಿಗೆ ಹಾನಿ ಮಾಡ್ತದೆ. ಅದು ಇತ್ತಿತ್ತಲಾಗ ಬಂದಾಗ ಹವಾಮಾನ ವಿಪರೀತದಿಂದ ಮಳಿ ಈಗ ಆಗೋ ಟೈಮ್ನೇ ಮಳಿ ಆಗಂಗಿಲ್ಲ, ಆಗಲಾರದ ಟೈಮ್ದಾಗ ಮಳಿ ಆಗತೈತಿ. ಹಿಂಗಾಗಿ ಏನಾಗತೈತಿ, ರೈತರಿಗೆ ಅದು ಬಹಳ ಅನಾನುಕೂಲ ಆಗೈತಿ. ದ್ರಾಕ್ಷಿಯನ್ನ ಲಾಭದಾಯಕ ಅಲ್ಲ ಅತ್ತಲ್ಲ, ದ್ರಾಕ್ಷಿ ಲಾಭದಾಯಕನ ಐತಿ ಅದ. ಆದ್ರೆ ಅದನ್ನ ರೈತ ಬೆಳ್ಕೊಂಡು ನಿಂತ ಕಟಾವು ಮಾಡೋ ಟೈಮ್ನಾಗ ಮಳಿಯಾಗಿ ಹಾನಿಕಲ್ಲ ಸಿಡ್ಲ ಗುಡುಗ ಮಳಿ ಆತಂದ್ರ ಅವಾಗ ಇಡೀ ಪಡಾನ ನಾಶ ಹೋಗತಿ. ನಮಗ ಈ ವರ್ಷ ಅಂದ್ರೆ ಇದು 6-7 ವರ್ಷ ನಾವು ಏನ್ ಮಾಡಿ ಹೊಸ ಪಡ ಅಂತ ಏನ್ ಮಾಡಿದೀವಿ, ಅದು 2 ವರ್ಷ ಆತ್ ನಮಗ್ ಕೈನ ಕೊಡಾಕತೈತ್ರಿ. ಒಳ್ಳೆ ಫ್ಲವರಿಂಗ್ ಇದ್ದಾಗ ಮಳಿ ಚಾಲೋ ಆಕತಿ. ಹೋದ ವರ್ಷ ಲಾಸ್ಟ್ ಮೂಮೆಂಟ್ನಾಗ ಮಾಡಿದೀವಿ, ಅವಾಗೂ ಸೈಕ್ಲೋನ್ ಬಂದು ಹೋತು. ಈ ವರ್ಷ ಅದಕ್ಕಿಂತಲೂ 1 ತಿಂಗಳು ಅಗಾವ ಮಾಡಿದೀವಿ, 15 ದಿವಸ ಏಕ ಮಳೆ ಹತ್ತಿ. ಮಳೆ ಹತ್ತಿ ಎಲ್ಲಾ ಫ್ಲವರಿಂಗ್ ದಾಗ 7 ಎಕರೆ ಇದು ಪೇಲನ ಆತ. ಮೊದಲಿಂದ ಏನ್ 8 ಎಕರೆ ಅಕ್ಟೋಬರ್ 1 ಮಾಡಿದೀವಿ, ಅದು ಚಲೋ ಆತು. ಈಗ ಅದನ್ನ ಕಟಾವ್ ಮಾಡಿ ಹಾಕಿವಿ, ಚಲೋ ಐತಿ. ಹಿಕ್ಕಟ್ ಮಾಡಿದ್ದೇನೈತಿ, ಈಗ ನಮಗ ಹಾನಿನ ಅದ, ಅದು ಮಿನಿಮಮ್ ಒಂದು 40 ಲಕ್ಷ ರೂಪಾಯಿ ಆಗಬೇಕಾಗಿತ್ತು. ಇವತ್ತು ಅದು ಒಂದು 10-12 ಲಕ್ಷ ರೂಪಾಯಿ ಆಗತ್ತದ. ಅಂದ್ರೆ 20-25 ಲಕ್ಷ ರೂಪಾಯಿ ನಮಗ ರೈತಗ ಹಾನಿ ಮಾಡ್ತದ. ಮತ್ತೆ ಇಂತಹ ಸಂದರ್ಭದೊಳಗ ನೀವು ಹೆಂಗ ಅದನ್ನ ತಾಳ್ಕೋತೀರಿ, ಏನ್ ಮಾಡ್ತೀರಿ, ಮುಂದ ಈ ದ್ರಾಕ್ಷಿ ಇಟ್ಕೋಬೇಕು ಅಥವಾ ತೆಗಿಬೇಕು ಅನ್ನುವಂತದ ಭಾವನೆಗಳು ಬರಬಹುದಲ್ಲ? ಹೌದ್ ಸರ್, ನೀವು ಹೇಳೋದು ಸತ್ಯ ಐತಿ. ಅದ ಈ ನುಕ್ಸಾನ ನಾವು ನೋಡಿದ್ರ ಕೆಲವೊಬ್ರು ಅಂಜಿ ತೆಗೆದ ಬಿಟ್ಟಾರ್ರಿ. ಯಾಕಂದ್ರೆ ನಮಗ ಇನ್ನುಳದ ಭೂಮಿ ಅದಾವ ಬೇರೆ, ನಮ್ಮ ಒಂದು 35-40 ಎಕರೆ ಜಮೀನ್ ಅದಾವ. ಆ ಜಮೀನೊಳಗ ಬೇರೆ ಜಮೀನೊಳಗ ನಾವು ಕಬ್ಬು ಅದು ಹಾಕೊಂಡಿದೀವಿ. ನಾವು ಇಲ್ಲಿ ನುಕ್ಸಾನ ಆದ್ರೂ ಅದು ಬರ್ತೈತಿ, ನಾವು ತಡ್ಕೊಳ್ಳೋ ಶಕ್ತಿ ನಮ್ಗೆ ಐತಿ. ಆದ್ರೆ ಬರೇ ಒಂದು 4 ಎಕರೆ ಜಮೀನ್ ಇದ್ದ ರೈತ ಇದನ್ನ ಮಾಡಿದಂದ್ರ ಅವಾಗ ಉಳಗಾಲಿಲ್ಲ. ಅವಾಗ ಯಾಕೆ ಉಳಗಾಲಿಲ್ಲ ಅಂದ್ರೆ ಹಿಂಗ ಏನಾರ ಬಂದ ಈ ಪ್ರಕೃತಿ ವಿಕೋಪದಿಂದ ಇವತ್ ಚಂಡಮಾರುತನಾಗ್ಲಿ ಸೈಕ್ಲೋನ್ ಆಗ್ಲಿ ಏನೇನೋ 108 ಮಳಿ ಬರ್ತಾವ್ರಿ, ಇವೆಲ್ಲ ಬಂದ ಟೈಮ್ನಾಗ ಹಂಗ ಏನ್ರ ಆ 4 ಎಕರೆ ಅದ್ರಾಗ ಸಿಕ್ಕೊಂಡದ ಕರೆ ಆದ್ರೆ ಅವ 10 ವರ್ಷ ಹಾಳಾಗಂಗಲ್ಲ. 10 ವರ್ಷ ಅವ್ನ ದಿನದಾಗ ಒದ್ದಾಡ್ಬೇಕಾಕತಿ. ಮತ್ತು ರೈತ ಆತ್ಮಹತ್ಯೆ ಯಾಕೆ ಮಾಡ್ಕೋತಾನ ಅಂತ ಕೇಳಿದ್ರ ಇದೇ ಉದಾಹರಣೆ. ಅವ ಇಂಥ ಹೊಡೆತಕ್ಕ ರೈತ ಹಾಕೋತಾನ. ಈ ಉದ್ದೇಶ ಇಟ್ಕೊಂಡ ದ್ರಾಕ್ಷಿ ಬೆಳೆಸೋದ್ ರೀತಿನೂ ಒಂದು ಮೆಥಡ್ ಐತ್ರಿ. ಅದಕ್ಕೆ ನಾವು ಬರೀ ಸರ್ಕಾರಿ ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಅದು ಅದಕ್ಕೆ ರೋಗ ರುಜಿ ಬಾಳ ಬರ್ತೈತಿ. ನಾವು 3-4 ವರ್ಷ ಬರೀ ಗೊಬ್ಬರ ಹಾಕಿ ಬೆಳೆಸಿದೀವಿ, ಹಿಂಗ ಆಗಕತ್ತಂತಲೇ ಈಗ ನಮ್ಮ ಹುಡುಗ ನಮ್ಮ ಮಗ 25 ವರ್ಷದ ಮಗ ಅದಾನ, ಅವ ಏನ್ತಿ 4 ವರ್ಷದಿಂದ ಅವ ಮಾಡಕತ್ಯಾನ. ಅವ ಏನ್ ಮಾಡ್ಯಾನ, ಈಗ ಎಲ್ಲ ಕೆಲವೊಂದು ವಾಟ್ಸಪ್ ಮೊಬೈಲ್ ವಾಟ್ಸಪ್ ಮುಖಾಂತರ ಇವ್ ಏನ್ ಇವು ಇದು ಅತ್ತಾರಲ್ರಿ ಕಂಪ್ಯೂಟರ್ ಯುಗದೊಳಗ, ಅವ್ ಹೊರಗಿನ ಎಲ್ಲಾ ಅವತರ ಮೊಬೈಲ್ ಒಳಗ ನೋಡ್ಕೊಂಡ ಮಾಡಿ ಅವಕ್ಕೆಲ್ಲ ಆರ್ಗ್ಯಾನಿಕ್ ಅಂತ ಹೇಳ್ಕಿಸಿಂದ ಏನೋ ಈ ಹನ್ನಾಡ್ತಾರ ಏನೇನೋ ಕೂಡಿಸಿ ಬ್ಯಾರಲ್ದೊಳಗ ಹಾಕಿ ಅದನ್ನ ಮಾಡೋದ್ರಿಂದ ಒಂದ್ ಸ್ವಲ್ಪ ರೋಗ ಈ ವರ್ಷ ಇಟ್ಟು ಮಳೆ ಆಗೈತಿಪ್ಪ ಅಂದ್ರೂ ನಮ್ಮ 50% ಹೋಗ್ಯಾವ, 50% ಉಳ್ದಾವ. ಗೊಬ್ಬರ ಕಡಿಮೆ ಮಾಡಿವ್ರಿ, ಆರ್ಗ್ಯಾನಿಕ್ ಗೊಬ್ಬರ ಹಾಕ್ತಿವಿ. ಮತ್ತು ಈ ಗೋಮೂತ್ರವನ್ನ ನಾವು ಬಿಡುವುದರಿಂದ ಮತ್ತು ಹೆಚ್ಚು ಕಡಿಮೆ ನಾವು ಇದು ಹೆಂಡಿ ಗೊಬ್ಬರ ಹಾಕೋದ್ರಿಂದ ರೋಗ ಕಡಿಮೆ ಬರ್ತೈತಿ. ಮತ್ತು ಗಿಡದೊಳಗೆ ಎನರ್ಜಿ ಹಚ್ಚಿರ್ತೈತಿ. ಅದಕ್ಕೆ ಬರೀ ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಗಿಡ ಏನ್ ಮಾಡತೈತಿ, ನೋಡಕ್ ಚಂದ ಕಾಣ್ತತಿ. ಆದ್ರೆ ಹಿಂಗೇನಾರ ಪ್ರಕೃತಿ ವಿಕೋಪ ಆದಾಗ

ಪ್ರಕೃತಿ ವಿಕೋಪ ಏನಾರ ಬಂದ್ರೆ ಯಾರನ್ನೂ ಬಿಡಂಗಿಲ್ಲ. ಇದು ಯಾವ ದೊಡ್ಡವನು ಬಿಡಂಗಿಲ್ಲ, ಸಣ್ಣವನು ಬಿಡಂಗಿಲ್ಲ. ಈ ಒಂದು ಉದಾಹರಣೆ ಇಟ್ಟುಕೊಂಡು ಕೆಲವೊಬ್ರು ಏನ್ ಮಾಡತ್ತಾರಿ, ಮತ್ತ ಒಬ್ಬಟ್ಟಿಗೆ ಆಗಿದ್ದಂದ್ರ ಅವ ಈಗ ದ್ರಾಕ್ಷಿ ತೆಗಿಲಕತ್ತಾನ. ಅವ್ ಯಾಕೆ ತೆಗಿಯಾಕತ್ತಾನ ಅಂದ್ರ ಇದಕ್ಕ ಮತ್ತ ಎಣ್ಣೆ ಹೊಡಿಯಾಕ್ಬೇಕು, ಒಳ್ಳೆ ಎಣ್ಣೆ ಹೊಡಿಬೇಕಿರ್ತೀವಿ, ಮಳೆ ಆಕತಿ, ಟ್ರ್ಯಾಕ್ಟರ್ ನಡೆಯಂಗಿಲ್ಲ, ಟ್ರ್ಯಾಕ್ಟರ್ ಒಳಗೆ ಸಿಕ್ಕೊಂಡ್ ಕುಂದಿರ್ತಾವು. ಮತ್ತ ಕೈ ಪಂಪ್ ಮಾಡಿ ಹೊಡಿಬೇಕಂದ್ರ ಹಿಂಬಳತಿ ದ್ರಾಕ್ಷಿ ಹಚ್ಚಿರ್ತಾನು. ಅವ್ನು 4-5 ಆಳು ತಗೊಂಡ್ ಹಚ್ಚಬೇಕಂದ್ರ ಅವ್ನ ದಿನಕ್ಕೆ 400 ರೂಪಾಯಿ ಪಗಾರ ಕೇಳ್ತಾನು. 5 ಮಂದಿ ಹಚ್ಚಿರಿ 1,000 ರೂಪಾಯಿ ಖರ್ಚು ಆಕತಿ. ಮತ್ತ ಅದು ಒಂಥರ ನುಕ್ಸಾನ್ ಐತಿ, ಒಂದ ರೀತಿ ಇಲ್ಲ. ಆದ್ರೆ ಏನೈತಿ, ಪ್ರಕೃತಿ ವಿಕೋಪ, ಇವು ಚಂಡಮಾರುತ, ಇವು ಏನದಾವ್ರಿ, ಇವು ಏನೂ ಆಗ್ಲಿಕ್ಕಂದ್ರ ಅವ ದ್ರಾಕ್ಷಿ 100-100 ಲಾಭ ಐತಿ ರೈತರಿಗೆ ಅಂತೇಳಿ ನಾ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಈ ಟೈಪ್ ಆದ್ರೆ ಆಗಂಗಲ್ಲ. ಹೆಂಗಂದ್ರ ಕಾಯಿ ಕಟ್ ಮಾಡೋಕಿಂತ ಮೊದಲ ಅಣಿಕಲ್ ಮಳಿ ಆಕತಿ. ಈ ಹೋಳಿ ಹುಣ್ಣಿಗೆ ಚಾಲುವರಿ ಮಳಿ, ಅವಕಾಳಿ ಮಳಿ ಬಂದು ಹೊಡಿತಿ ಅಂದ್ರ ಜರ್ ಕಟ್ತ ಪಡ ಏನ ಕಟ್ ಮಾಡಿರ್ಲಿಕ್ಕೆ ಅವ್ ಒಟ್ಟು ಉದುರಿಗೆ ನೆಲಕ ಬೀಳ್ತಾವ್ರಿ. ಮತ್ತ ಮುಂಚೆ ಮಾಡಕ್ ಹೋದ್ರ ಶುಗರ್ ಬಂದಿರಂಗಲ್ಲ, ಅವನು ಶುಗರ್ ಬರಲಿ ಅಂತೇಳಿ ಬಿಟ್ರೆ ಮಳಿ ಅಂಜಿಕಿ, ಶುಗರ್ ಬರಲಾರ್ದ ಕಟ್ ಮಾಡಿದ್ರ ಅಲ್ಲಿ ಕ್ವಾಲಿಟಿ ಬರಂಗಿಲ್ಲ. ಎರಡೂ ತರ ಇದ್ರಿ, ಅವ ನುಂಗಾಕು ಬರಂಗಿಲ್ಲ, ಉಗಳಾಕು ಬರಂಗಿಲ್ಲ ರೈತಗ. ಅಂತ ಪರಿಸ್ಥಿತಿ ಒಳಗ ರೈತರ ಅದಾರ. ಇದನ್ನ ಸರ್ಕಾರ ಇದನ್ನ ಒಂದು ಇದಕ್ಕೆ ನಿರ್ದಿಷ್ಟ ಬೆಳೆದ ಪೀಕಿಗೂ ಬೆಲೆ ಇಲ್ರಿ. ದಲ್ಲಾಳಿಗಳು ಏನ್ ಮಾಡ್ತಾರ್ರಿ, ಖರೀದಿ ಮಾಡ್ತಾರ, 1,000 ಕೋಟಿ ಹಾಕಿ ಸೋಯದಾಗ ಖರೀದಿ ಮಾಡ್ಕೋತಾರ. ನಾಳೆ ತಮ್ಮ ಮಾಲ ಹೊರಗಿನ ದೇಶಕ್ಕೆ ಬ್ಯಾರೆ ಕಡೆ ಶಿಫ್ಟ್ ಮಾಡಾಗ ಡೈರೆಕ್ಟ್ ಕರೆಸಿ ಕುಂದರಿಸಿ ಅವ್ರು ಮಾಡ್ತಾರ. ಇದರ ಬದ್ರ ಇಷ್ಟ ಹಾಕೈತಿ ನನ್ನ ಮಾಲ, ಒಯ್ತಿರ್ ಒಯ್ ಒಯ್ಲಿಕ್ ಬಿಡತಾನ. ಅವಾಗ ವ್ಯಾಪಾರಸ್ಥಗ ಮಾಲ ಸಿಗಂಗಲ್ಲ ಹೊರಗ. ಯಾಕೆ ಸಿಗಂಗಲ್ಲ ಅಂದ್ರೆ ರೈತ ಲಾಸ್ನಾಗಿರ್ತಾನ, ಎಲ್ಲಾ ಮಾರಿ ಕಾಯಿಲೆ ಕೂತಿರ್ತಾನ. ಮಾಲ್ ಯಾರು ತಿಕ್ಕಿರ್ತೈತಿ, ಬಂಡವಾಳ ಶಾಹಿ ಯಾರು ಇರ್ತಾರ ಅವ್ರು ತಿಕ್ಕಿರ್ತ ತೊಟ್ಟು ಮಾಲ. ಅವ ಇಟ್ಕೊಳ್ಳು ಶಕ್ತಿನೂ ಐತಿ, ಹೆಚ್ಚಾತಿ ರೊಕ್ಕ ತಗೊಂಡ ಕೊಡು ಶಕ್ತಿನೂ ಐತಿ ಅವ್ನು. ಅವಾಗ ವ್ಯಾಪಾರಸ್ಥ ಏನ್ ಮಾಡ್ತಾನು, ನೇರವಾಗಿ ಅವನ ತೆಕ್ ಹೋಗಾನ. ಮಾರ್ಕೆಟಿಗೆ ಮಾಲ್ ಇರಂಗಿಲ್ಲ, ಮಾಲ್ ಇರ್ತೈತಿ, ಮಾಲ್ ಯಾರ್ದಿರ್ತೈತಿ, ಬಂಡವಾಳ ಶಾಹಿ ಅವನು ತೆಗೆದು ಇಟ್ಕೊಂಡಿರ್ತಾನ ಅವನು ಮಾಲ್ ಇರ್ತೈತಿ, ಅವನೇ ಓದಿಸ್ತಾನ. ರೈತರ ಹೆಸರು ಹಸ್ತಾನ, ರೈತರ ಹೆಸರು ಹೆಚ್ಚು ಮಾರಾಟ ಮಾಡ್ಕೋತಾನ. ಆದ್ರ ಆ ರೈತ ಅದನ್ನ ಅಗಾವ ಕೊಟ್ಟು ಬಿಟ್ಟಿರ್ತಾನ, ರೈತನ ಏನು ಇರಂಗಿಲ್ಲ, ಹೆಸರು ಒಂದ ಇರ್ತತಲ್ಲಿ. ಹಂಗಾಗಿ ರೈತರು ಲಾಸ್ ಆಗತ್ತಾರ. ಅವರು ಇಂಥವನ್ನ ಇಡೀ ರಾಜ್ಯ ತುಂಬ ಆನ್ಲೈನ್ ಮುಖಾಂತರ ಮಾರಾಟ ಆದ್ರ ಒಬ್ಬ ಬೇಡಿದ್ದು ಒಬ್ಬ ಗೊತ್ತಾಗಬಾರ್ದು. ಅದನ್ನ ಬಿಜಾಪುರ ಜಿಲ್ಲಾದಾಗ ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡ್ಯಾರ. ಅದನ್ನ ಯಾಕೆ ಮಾಡ್ಯಾರ ಅಂದ್ರ, ನಡುವಿನ ದಲ್ಲಾಳಿಗಳು ಯಾವಾರ ಲಾಭ ಬಾಳ ತಿನ್ನಕತ್ತಾರ, ರೈತರಿಗೆ ಇದು ನುಕ್ಸಾನ ಆಗತೈತಿ ಅಂತೇಳಿ ಆನ್ಲೈನ್ ಮಾಡ್ಯಾನ. ಆನ್ಲೈನ್ ಅಂದ್ರ ಏನ್ ಉದಾಹರಣೆ ರೀ ಸಾಹೇಬ್ರ, ಇದ್ರಾಗ ಆನ್ಲೈನ್ ಅಂದ್ರೆ ಇದು ನಮ್ದು ಬದುಕ ಇಷ್ಟ ಐತಿ. ಇದನ್ನ ಅವ ತಗೊಳವ ಹಿಂಗ ತೂರಾಡಂಗಿಲ್ಲ, ಕಾಳಷ್ಟು ನೋಡ್ತಾನ ಕೈಯಾಗ. ತನ್ನ ಮನಸ್ಸಿಗೆ ಬಂದಿತ್ತಂದ್ರೆ ಒಂದು ಪೇಪರ್ ಕೊಡ್ತಾನ್ರಿ, ಅವ್ ಯಾವಂದ ಅದು ಅಡತಿರ್ತೈತಿ ನಾವು ಹಚ್ಚಿರ್ತೀವಿ ಅಲ್ಲಿ. ಇದು ನನಗೆ 180 ರೂಪಾಯಿ ಆಯ್ತು ಬರ್ದ ಕಿಸಿಂದ ಅಲ್ಲಿ APMC ಆಫೀಸರ್ ಕೈ ಕೊಡ್ತಾರೆ ಅವನು. ಇನ್ನೊಬ್ ಬರ್ತಾನ, ಇವ್ 180 ಬರ್ದಂದ್ರೆ ಅವ 160 ಬರಿತಾನ. ಇನ್ನೊಬ್ ಬರ್ತಾನ, ಅದ ಕಾಪಿನ ಕೊಟ್ಟಿರ್ತಾರ ಅವ್ರ ಕೈಯಾಗ, ಅವ 200 ಬರ್ದ ಹಸ್ತಾನ. ಅದ್ರ ಮೂರು ಮಂದಿದು ನಾವ್ ಏನ್ ಬರ್ದಿವ್ ಅನ್ನೋದು ಅವ್ನ್ ಇವ್ ಗೊತ್ತಿರಂಗಿಲ್ಲ, ಇವ್ ಅವ್ನ್ ಗೊತ್ತಿರೋದಿಲ್ಲ. ಹಿಂಗಾಗಿ ಏನಕತ್ರಿ, ಮಾಲ್ ಚಲೋ ಇತ್ತಂದ್ರ ಅವ ಕಾಂಪಿಟೇಷನ್ ಮೇಲೆ ನನಗೆ ಚಲೋ ಐತಿ ಬಿಡಬಾರ್ದ ಅಂತೇಳಿ ಹೆಚ್ಚಿಗೆ ಬರಿತಾನ. ಅವನಿಗೆ ಹೆಚ್ಚಿಗೆ ಬರಿತಾನ, ಹಿಂಗ ಹೆಚ್ಚಿಗೆ ಬರೋದು ಕೊಟ್ರಂದ್ರ ರೈತಗ ಅನುಕೂಲ ಆಕತಿ. ಬಾಯಿಲೆ ಬೀಳುದಂದ್ರ ಅವ್ನು 180 ಬೇಡದಂದ್ರ ಇನ್ನೊಬ್ ಬೇಡಂಗೇ ಇಲ್ಲದನ ಅಂದ್ರ ಇನ್ನೊಮ್ಮೆ ಅವ್ ಬೇಡಲ್ಲಿ ಇವ್ ಬೇಡಂಗಿಲ್ಲ, ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರ ಅವ್ರ. ಒಬ್ಬ ಬೇಡದಲ್ಲಿ ಒಬ್ಬ ಬೇಡುದು ಬೇಡ, ನೀ ಬೇಡದಲ್ಲಿ ಸೊಯ್ದಾಗ ನೀನ ತಗೋ, ನಾ ಬೇಡದಲ್ಲಿ ನಾನ ತಗೋತನ ಅಂತೇಳಿ ದಲ್ಲಾಳಿಗಳು ವ್ಯವಹಾರ ಆಗೈತಿದು. ಇದನ್ನ ಏನೈತಿ, ಸರ್ಕಾರದವರು ಇದನ್ನ ಇಡೀ ರಾಜ್ಯ ತುಂಬ ಆನ್ಲೈನ್ ಮಾಡಿದ್ರೆ ಬಹಳ ಒಳ್ಳೇದಾಕತಿ. ಯಾಕಂದ್ರ ಒಂದೇ ಬರೀ ಬಿಜಾಪುರ ಜಿಲ್ಲಾ ಒಂದ ಆದ್ರೆ ಇದಾಗಂಗಲ್ಲ. ಅವಾಗ ಏನ್ ಮಾಡ್ತಾರ್ರಿ ಅವರು, ಮತ್ತೊಂದು ಹುಬ್ಳಿ ಹೋಕಾರ, ಚಿತ್ರದುರ್ಗ ಹೋಕಾರ, ಸಾಂಗ್ಲಿ ಹೋಕಾರ. ಹೆಚ್ಚು ಕಡಿಮೆ ರೈತಂದ ದ್ರಾಕ್ಷಿ ಏನೈತಿ ನೋಡ್ರಿ, ಆನ್ಲೈನ್ ದಾಗ ಯಾವ ಆಗ್ಬೇಕು, ಆನ್ಲೈನ್ ದಾಗ ಯಾವ ಆದ್ರೆ ರೈತಗ ಒಂದ್ 10 ರೂಪಾಯಿ ಉಳಿತೈತಿ, ಇರ್ಲಿಕ್ಕಂದ್ರೆ ಉಳಿಯಂಗಲ್ಲ. ನಾವು ಆನ್ಲೈನ್ ದಾಗ ಕೊಟ್ಟು ನೋಡಿವಿ, ಹೊರಗೆ ಕೊಟ್ಟು ನೋಡಿವಿ. ಆನ್ಲೈನ್ ದಾಗ ಏನ್ ಮಾಡಕತ್ತಾರ್ರಿ, ಬರುವಾರ ಯಾರ್ರಿ ಆನ್ಲೈನ್ ದಾಗ ಮಾಲ್ ಬೇಡವ್ರಿ, ಆನ್ಲೈನ್ ಇಡ್ತಾರ್ರಿ ಮಾಲ್, ಯಾರು ಯಾವಾರ ಬರಂಗಲ್ಲ. ಯಾಕೆ ಬರುದಿಲ್ಲ ಅಂದ್ರೆ ಅವರು, ಇದು ಇಲ್ಲಿಗೆ ಇದು ಬಿಜಾಪುರ ಜಿಲ್ಲಾ ಒಂದಾಗೈತಿ, ಇಲ್ಲಿಗೆ ಸುಳ್ಳಾಗಿ ಬಿಡ್ಬೇಕೆಲ್ಲ, ಎಲ್ಲಿ ಆಗಬಾರ್ದು ಇದು ರಾಜ್ಯದಾಗ ತಾರ್ರಿ ಅವರು. ಇದು ಆಗುದ್ರಿಂದ ಅವರಿಗೆ ಅಡ್ಡಿ ಹತ್ತೇನಿರ್ತೈತ್ರಿ, ನಮ್ಮ ಬಾಕ್ಸ್ ಕೈ ತಗೊಂಡ ಈ ಹಿಂಗ್ ನೋಡುವ ಹೊತ್ತಿನಾಗ ರೈತನ ಮಾಲ ಇದು ಹಿಂಗೈತೆ ಅಂತೇಳಿ ಬೇಡ್ತಿರ್ತಾರ, ಸುತ್ತ ಕಡೆ ಸವಾಲ್ದಾರ್ರಿ, ಹಿಂಗ್ ಹಾರಿಸ್ತಾರ್ರಿ. ಹಾರಿಸಿದ್ರಂದ್ರೆ ಒಂದ್ ನಮ್ಮ 15 ಕಿಲೋ ಬಾಕ್ಸ್ ನಂದು 3-4 ಕಿಲೋ ಮನುಕ್ ತೆಳಗ್ ಚೆಲ್ತಾರ್ರಿ ಅವ್ರು, ತೆಳಗ್ ಚೆಲ್ಲಿದ ಮನುಕ್ ಅವ್ರಿಗೆ ಅವ್. ಅದಕ್ಕೆ ಏನ್ ಮಾಡ್ತಾರ್ರಿ ಅವರು, ಅದ್ರಾಗ ಇನ್ನು ನೋಡುವ ರೂಪದೊಳಗೆ ಕಡ್ಯಾಕ್ ಚೆಲ್ಲಿ 4-5 ಕಿಲೋ ಕಾಯಿ ಕೆಡ್ಕೊಂಡ್ಬಿಡ್ತಾರ ಕಾಳದ್ರಾಗ. ಅದಷ್ಟೇ ಹೋಗುದ್ರಿ, ಅದು ಬಾಕ್ಸಿಗೆ 4 ಕಿಲೋ ಕೆಡ್ಕೊಂಡ್ರಂದ್ರ ಅವ ಒಂದ್ ಬಾಕ್ಸಿಗೆ ಒಂದೊಂದು 1,000 ಬಾಕ್ಸ್ ತಂದಿರ್ತಾನ ಅವ್ ಬಡ್ತೀವ್ರಿ, ಅವ್ ಎಷ್ಟು ಉಳಿತ ಹೇಳ್ರಿ ನೀವು. 4,000 ಕಿಲೋ ಉಳಿತಾವ್, 4,000 ಕಿಲೋ ಅಂದ್ರೆ 4 ಟನ್ ಆತದ. 4 ಟನ್ 150 ರೂಪಾಯಿ ಅವ್ ಹಿಡೀಲ್ ರೇಟ್, ಅವ್ನ್ ಏಟ್ ಆತ ಹೇಳ್ರಿ ರೊಕ್ಕ ನೀವು. 1 ಟನ್ನಿಗೆ 1,50,000 ಆತ. 4 ಟನ್ ಉಳಿತಂದ್ರ 6 ಲಕ್ಷ ರೂಪಾಯಿ ಅವ್ನ ನೆಟ್ ಅಮೌಂಟ್ ಬರೀ ರೈತನ್ ತೂರ್ಯಾಡಿದ ಕಾಳನ್ಯಾಗ ಉಳಿತಾವ. ಮತ್ತ ಅದನ್ನವ ಆನ್ಲೈನ್ ದಾದ್ರ ಆನ್ಲೈನ್ ತೂರು ಪದ್ಧತಿ ಇಲ್ಲ, ಆನ್ಲೈನ್ ದಾಗ ಕೈಯಾಗ ಕಾಳು ಹಿಡಿದು ನೋಡುದು, ನೋಡಿ ಮತ್ತ ಅವ್ನ ಅಲ್ಲೇ ಹೋಗುದು.